ಮುಂಜಾಗ್ರತಾ ಕ್ರಮಗಳು ಅಂದರೆ ಆರೋಗ್ಯ ಬಗ್ಗೆ ವಹಿಸಬೇಕಾದಂಥ ಮುಂಜಾಗ್ರತಾ ಕ್ರಮಗಳು ಏನೇನು ಮಾಡಬೇಕು ಅಂತಕ್ಕಂಥ ವಿಚಾರವಾಗಿ ನಮ್ಮ ಪ್ರಾಣಿಗಳನ್ನು ಸಾಕಾಣಿಕೆ ಮಾಡುವಂಥ ಕೇಳುಗರಿಗೆ ಮತ್ತು ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ರಾಯಚೂರು ಜಿಲ್ಲೆಯ ಉಪನಿರ್ದೇಶಕರ ಕಚೇರಿ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ಪಾಲಿಕ್ಲಿನಿಕ್ ವಿಭಾಗದ ಉಪನಿರ್ದೇಶಕರಾದಂಥ ಡಾಕ್ಟರ್ ಎಸ್ ಎಸ್ ಪಾಟೀಲ್ರು ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಒದಗಿಸ್ತಾ ಇದ್ದಾರೆ. ಬನ್ನಿ ಅವರಿಂದ ಮಾಹಿತಿಯನ್ನು ಮಾಡ್ಕೊಳ್ಳಂತ. ನಮಸ್ಕಾರ ಡಾಕ್ಟರ್ ಪಾಟೀಲ್ರೆ. ನಮಸ್ಕಾರ ಸರ್. ಹೇಳಿ ಸರ್, ಮೊದಲನೇದಾಗಿ ಸಾಕು ಪ್ರಾಣಿಗಳು ಅಂತೇಳಿ ಸಾಮಾನ್ಯವಾಗಿ ಬಂದಾಗ ಎಲ್ಲ ಬಂದ್ಬಿಡ್ತಾವೆ, ಆದರೆ ವಿಶೇಷವಾಗಿ ಬೆಕ್ಕು ಮತ್ತು ನಾಯಿಗಳು ಇತ್ತೀಚೆಗೆ ಎಲ್ಲರ ಮನೆಯಲ್ಲಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ, ಇಲ್ಲಿ ಏನು ಒಂದು ಆರೋಗ್ಯದ ಕಾಳಜಿಯಾಗಿ ಎಚ್ಚರಿಕೆಯನ್ನು ತಗೋಬೇಕಂತೀರಿ? ಮೊದಲನೇದಾಗಿ ಈ ಜಂತುನಾಶಕ ಔಷಧಿ ಬಗ್ಗೆ ಸ್ವಲ್ಪ ತಿಳಿಸಿ. ಈ ಒಂದು ಸಾಕು ಪ್ರಾಣಿ ಅಂತ ತಾವು ಹೇಳಿದಂಗೆ ನಾಯಿ ಮತ್ತು ಬೆಕ್ಕು ಇತ್ತೀಚಿನ ದಿನಮಾನಗಳಲ್ಲಿ ಈ ಒಂದು ನಗರ ಪ್ರದೇಶಗಳಲ್ಲಿ ಅದು ಹೆಚ್ಚು ಸಾಕಾಣಿಕೆಯನ್ನು ಮಾಡೋದನ್ನು ಕಂಡಿದ್ದೀವಿ. ಮುಖ್ಯವಾಗಿ ಯಾವುದೇ ಒಂದು ಪ್ರಾಣಿಯನ್ನು ನಾವು ಸಾಕಬೇಕಾದ್ರೆ ಸಾಕಷ್ಟು ಮುಂಜಾಗ್ರತೆ ಕ್ರಮಗಳನ್ನ ವಹಿಸಬೇಕಾಗ್ತದೆ. ಯಾಕಂದರೆ ಅದೊಂದು ಮೂಕ ಪ್ರಾಣಿ ಆಗಿರೋದ್ರಿಂದ ಪ್ರತಿ ಹಂತದಲ್ಲೂ ನಾವು ರೋಗ ಬರೋದಕ್ಕೆ ಚಿಕಿತ್ಸೆ ಕೊಡಿಸೋದಕ್ಕಿಂತ ರೋಗ ಬರದಂಗೆ ನಾವು ಏನು ಕ್ರಮಗಳನ್ನ ತೆಗೆದುಕೊಂಡ್ರೆ ನಾವು ನಮ್ಮ ಒಂದು ಜಾನುವಾರುಗಳ ಆರೋಗ್ಯ ಕಾಪಾಡೋಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ನಾವು ಮನಗಾಣಬೇಕಾಗ್ತದೆ. ಅದು ಮುಖ್ಯವಾಗಿ ಈ ಒಂದು ಸಾಕು ಪ್ರಾಣಿಯಾದಂಥ ನಾಯಿ ಮತ್ತು ಬೆಕ್ಕು. ಮೊದಲನೇದಾಗಿ ನಾವು ಮುಖ್ಯವಾಗಿ ಮಾಡಬೇಕಾಗಿರೋದಂದ್ರೆ ಜಂತುನಾಶಕ ಔಷಧಿಯನ್ನು ನಾವು ಕಾಲಕಾಲಕ್ಕೆ ಕೊಡಬೇಕಾಗ್ತದೆ. ಯಾಕಂದರೆ ಈ ಸಾಕು ಪ್ರಾಣಿ ಅತಿ ಚಿಕ್ಕ ಪ್ರಾಣಿ ಇವು. ಸೊ ನಾವು ಹೊರಗಡೆ ಪ್ರಾಣಿಗಳನ್ನ ನಾಯಿ ಮತ್ತು ಬೆಕ್ಕನ್ನು ಕರ್ಕೊಂಡು ಹೋದಾಗ ಕಲುಷಿತವಾದ ಒಂದು ತಿಂತಿರ್ತವೆ. ಸೊ ಆ ಮುಖಾಂತರ ಈ ಒಂದು ಜಂತುಗಳ ಬಾಧೆ ಸಾಕಷ್ಟು ಕಾಡ್ತಾ ಇದೆ. ಸೊ ಮೊದಲನೇದಾಗಿ ನಾವು ಈ ಒಂದು ನಾಯಿ ಬೆಕ್ಕನ್ನು ಸಾಕಾಣಿಕೆ ಮಾಡಿದಾಗ ಒಂದು ಜಂತುನಾಶಕ ಔಷಧಿಯನ್ನು ನಮ್ಮ ಒಂದು ಪಾಲಿಕ್ಲಿನಿಕ್ ಸಂಸ್ಥೆಯಲ್ಲಿ ಅಥವಾ ಹೊರಗಡೆನೂ ಸಹ ಸಿಗ್ತದೆ. ಸೊ ಔಷಧಿನ ನಾವು ಕುಡಿಸ್ಬೇಕಾಗ್ತದೆ. ಆಮೇಲೆ ಚಿಕ್ಕ ಒಂದು ಮರಿ ಇತ್ತು ಅಂತಂದರೆ, ಇನ್ನು ಒಂದು 6 ತಿಂಗಳ ಮರಿ ಒಳಗಡೆ ಇತ್ತು ಅಂದರೆ ಅದಕ್ಕೆ ತಿಂಗಳಿಗೆ ಒಂದ್ಸಾರಿ ನಾವು ಜಂತುನಾಶಕ ಔಷಧಿ ಹಾಕ್ಬೇಕಾಗ್ತದೆ. ಸೊ ದೊಡ್ಡದ ಒಂದು ನಾಯಿ ಅಥವಾ ಬೆಕ್ಕು ಪ್ರಾಣಿ ಇದ್ದರೆ ಪ್ರತಿ 3 ತಿಂಗಳಿಗೆ ಒಂದ್ಸಾರಿ ನಾವು ಜಂತುನಾಶಕ ಔಷಧಿಯನ್ನು ಕೊಡಬೇಕಾಗ್ತದೆ. ಸೊ ಇದಾದ ತಕ್ಷಣವೇ ನಾವು ಇನ್ನೊಂದು ಅತಿ ಮುಖ್ಯವಾದ ಒಂದು ಕ್ರಮ ನಾವು ತೆಗೆದುಕೊಳ್ಬೇಕಾಗಿರೋದು ಲಸಿಕೆ. ಇದು ಬಹಳ ಮುಖ್ಯ, ಬಹಳ ಮುಖ್ಯ. ಸೊ ಈ ಸಣ್ಣ ಪ್ರಾಣಿಗಳಿಗೆ ಹಲವಾರು ಸಾಂಕ್ರಾಮಿಕ ರೋಗಗಳು ಬರ್ತವೆ. ಸೊ ಮುಖ್ಯವಾಗಿ ನಮ್ಮ ಈ ಹುಚ್ಚುನಾಯಿ ರೋಗ ಅಂತ ಏನು ಹೇಳ್ತೀವಿ, ಈ ಒಂದು ರೋಗ ರೇಬಿಸ್ ರೋಗ. ಸೊ ಇದು ಸಹ ಒಂದು ಪ್ರಾಣಿಜನ್ಯ ರೋಗ ಆಗಿರೋದ್ರಿಂದ ಮನುಷ್ಯರಿಗೂ ಈ ರೋಗ ಬರೋ ಒಂದು ಸಂಭವ ಇರೋದ್ರಿಂದ ಈ ಒಂದು ರೋಗನ ನಾವು ಕಾಲಕಾಲಕ್ಕೆ ಲಸಿಕೆ ಹಾಕಬೇಕಾಗ್ತದೆ. ಮುಖ್ಯವಾಗಿ ಸಣ್ಣ ಮರಿ ಇತ್ತು ಅಂತಂದರೆ, ಸೊ 3 ತಿಂಗಳ ಒಂದು ಮರಿಗೆ ನಾವು ಮೊದಲೇ ಒಂದು ಡೋಸನ್ನು ಲಸಿಕೆ ಕೊಡ್ತೀವಿ, ಮತ್ತು ಒಂದು ನಂತರ 1 ತಿಂಗಳ ಒಳಗಾಗಿ ಬೂಸ್ಟರ್ ಲಸಿಕೆಯನ್ನು ಹಾಕ್ತೀವಿ. ಆಮೇಲೆ ಪ್ರತಿ ವರ್ಷ ನಾವು ಈ ಲಸಿಕೆಯನ್ನು ಕೊಡಿಸಲೇಬೇಕು, ಲಸಿಕೆ ಹಾಕಿಸಲೇಬೇಕು. ಈ ಕೆಲವು ನಮ್ಮ ಮತ್ತು ಬೆಕ್ಕುಗಳಿಗೆ ಕಡ್ಡಾಯವಾಗಿ ಹಾಕಿಸಬೇಕಾಗ್ತದೆ. ಕೆಲವು ಜನರ ಅಭಿಪ್ರಾಯ ಹೇಗಿರ್ತದೆ ಅಂದ್ರೆ, ಒಂದ್ಸರಿ ಮಾಡಿಸಿದ್ರಾಯ್ತು, ಜೀವನ ಪರ್ಯಂತ ಇದ್ರ ಒಂದು ಲಸಿಕೆಯ ಒಂದು ಶಕ್ತಿ ಇರ್ತದೆ ಅಂತ ತಿಳ್ಕೊಂಡಿದ್ದಾರೆ. ಅದು ಖಂಡಿತ ಸುಳ್ಳು. ಸೊ ಪ್ರತಿ ವರ್ಷ ನಾವು ಈ ಒಂದು ಹುಚ್ಚುನಾಯಿ ರೋಗಕ್ಕೆ ಲಸಿಕೆನ ನಾವು ಆಯಾ ದಿನದಂದು ಏನು ನಿಗದಿಪಡಿಸಿದ ದಿನಾಂಕ ಬರ್ಕೊಟ್ಟಿರ್ತೀವಿ, ಆ ದಿನಾಂಕದಂದು ಅದನ್ನ ಹಾಕಿಸಬೇಕಾಗ್ತದೆ. ಈಗ ಜಂತುನಾಶಕ ಔಷಧ ಹೇಳಿರ್ತಾವೆ, ಇದು ವರ್ಷದಲ್ಲಿ 8 ಸಾರಿ ಹಾಕಿಸ್ಬೇಕು, ಎಷ್ಟು ತಿಂಗಳು? ಮುಖ್ಯವಾಗಿ ದೊಡ್ಡ ಒಂದು ಪ್ರಾಣಿ ನಾಯಿ ಬೆಕ್ಕಿಗಾದ್ರೆ 3 ತಿಂಗಳಿಗೆ ಒಂದ್ಸಾರಿ ಹಾಕಿದ್ರೆ ಸಾಕು. ಈ ಮರಿಗಳು 6 ತಿಂಗಳು ಅಥವಾ ವರ್ಷದ ಒಳಗಡೆ ಏನು ಮರಿ ಇರ್ತವೆ ಅಂತವಕ್ಕೆ ನಾವು ತಿಂಗಳಿಗೆ ಒಂದ್ಸಾರಿ ಹಾಕಕ್ಕೆ ಹೇಳ್ತೀವಿ. ಸೊ ನಂತರದಲ್ಲಿ ಅವ್ರು 3 ತಿಂಗಳು ಒಂದ್ಸಾರಿ ಹಾಕಿದ್ರೆ ಸಾಕು. ನಾನು ಲಸಿಕೆ ಬಗ್ಗೆ ಇನ್ನೊಂದು ಮಾಹಿತಿ ಹೇಳಬೇಕಂದ್ರೆ, ಈ ಒಂದು ಹುಚ್ಚುನಾಯಿ ರೋಗದ ಲಸಿಕೆ ನಮ್ಮ ಒಂದು ಎಲ್ಲಾ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ನೀಡ್ತೀವಿ ನಾವು. ಸೊ ಇದಕ್ಕೆ ಯಾವುದೇ ತರದ ಶುಲ್ಕ ಇರೋದಿಲ್ಲ. ಇದೇ ಮತ್ತೆ ಹಲವಾರು ಸಾಂಕ್ರಾಮಿಕ ರೋಗಗಳಿದ್ದಾವೆ. ಸೊ ಅದು ನಮ್ಮ ಒಂದು ಇಲಾಖೆಯಿಂದ ಲಭ್ಯವಿಲ್ಲ, ಅದು ಹೊರಗಡೆನೆ ತರಬೇಕಾಗ್ತದೆ. ಸುಮಾರು 6 ಮಾರಣಾಂತಿಕ ರೋಗಗಳು ಇದಾವೆ ಈ ನಾಯಿಗಳಲ್ಲಿ ಬರ್ತಕ್ಕಂಥದ್ದು. ಅದು ಯಾವ್ದು ಅಂತಂದ್ರೆ ಕೆನೈನ್ ಡಿಸ್ಟರ್ಬರ್ ಅಂತ ಹೇಳ್ತೀವಿ, ಇನ್ಫೆಕ್ಷಿಯಸ್ ಕೆನೈನ್ ಹೆಪಟೈಟಿಸ್ ಅಂತ ಹೇಳ್ತೀವಿ, ಲೆಪ್ಟೋಸ್ಪೈರಸಿಸ್, ಬ್ಯಾರಾ ಇನ್ಫ್ಲೂಯೆಂಜಾ, ಪಾರೋವೈರಸ್, ಡಿಸ್ಟೆಂಪರ್, ಈ ತರ ಒಂದು 6 ರೋಗಕ್ಕೆ ರೇಬಿಸ್ ಸೇರಿ ಒಟ್ಟು 6 ರೋಗಕ್ಕೆ ವಿದೇಶದಿಂದ ಇರತಕ್ಕಂಥ ಲಸಿಕೆ ಲಭ್ಯ ಇದೆ. ಸೊ ಅದನ್ನು ಸಹ ಹೊರಗಡೆಯಿಂದ ತರಿಸಿ ಅದು ಕೂಡ ಮಾಡಿಸ್ಬೋದು. ಬಟ್ ನಮ್ಮ ಒಂದು ಆಸ್ಪತ್ರೆಯಲ್ಲಿ ಸಿಗ್ತಕ್ಕಂಥದ್ದು ಉಚಿತವಾಗಿ ಈ ಹುಚ್ಚುನಾಯಿ ರೋಗದ ಲಸಿಕೆ ಮಾತ್ರ ನಮ್ಮಲ್ಲಿ ನಾವು ಸಿಗುತ್ತದೆ. ಈ ಮತ್ತು ಬೇರೆ ಲಸಿಕೆಗಳು ಅವನು ವರ್ಷದಲ್ಲಿ ಒಂದ್ಸಾರಿ ಕಡ್ಡಾಯವಾಗಿ, ಇದು ಕೂಡ ಅಷ್ಟೇ. ನಾವು ಮೊದಲೇ ಒಂದ್ಸಾರಿ ಹಾಕಿ 1 ತಿಂಗಳ ನಂತರ ಬೂಸ್ಟರ್ ಡೋಸ್ ಹಾಕಬೇಕಾಗ್ತದೆ. ಆಮೇಲೆ ಪ್ರತಿ ವರ್ಷನೂ ನಾವು ಲಸಿಕೆಗಳನ್ನು ಇವೆಲ್ಲ 6 ರೋಗಕ್ಕೆ ಸೇರಿ ಒಂದೇ ಲಸಿಕೆ ಇರ್ತದೆ, ಮಲ್ಟಿ ವ್ಯಾಕ್ಸಿನ್, ಅದನ್ನು ಒಂದ್ಸಾರಿ ಹಾಕಿದ್ರೆ ಆಯ್ತು. ಇನ್ನು ಆರೋಗ್ಯ ಸಮಸ್ಯೆಗೆ ಬಂದಾಗ ಈ ವಿಶೇಷವಾಗಿ ನಾಯಿ ಮತ್ತು ಬೆಕ್ಕುಗಳಲ್ಲಿ ಏನು ಆರೋಗ್ಯ ಸಮಸ್ಯೆಗಳು ಬರ್ತಾವಂತಿರ್ತಾವೆ? ಸಾಮಾನ್ಯವಾಗಿ ಈ ಒಂದು ಆಹಾರದ ವೈಪರೀತ್ಯ ಏನಾದರೂ ಆಗಿತ್ತು ಅಂದರೆ ವಾಂತಿ ಭೇದಿ ಆಗ್ಬೋದು, ಅಥವಾ ಜ್ವರ ಬರ್ಬೋದು, ಅಥವಾ ಗಾಯದ ಸಮಸ್ಯೆ ಇರ್ತದೆ. ಯಾಕಂದ್ರೆ ಚಿಕ್ಕ ಪ್ರಾಣಿ ಇರ್ತದೆ, ಯಾವುದೋ ಒಂದು ಕಾರಣಕ್ಕೆ ಆರೋಗ್ಯ ಸಮಸ್ಯೆ ಆಗೇ ಆಗ್ತದೆ. ಸೊ ಯಾವುದೇ ಒಂದು ಅಡೆತಡೆ ಮಾಡದೇನೆ ತಕ್ಷಣನೇ ಅವರು ಹತ್ತಿರದ ನಮ್ಮ ಪಾಲಿಕ್ಲಿನಿಕ್ ಸಿಟಿ ಲಿಮಿಟ್ ಅಲ್ಲಿ ಇರತಕ್ಕಂತ ಒಂದು ಪಾಲಿಕ್ಲಿನಿಕ್ ಅಲ್ಲಿ ಕರ್ಕೊಂಡ್ಬರ್ಬೇಕಾಗ್ತದೆ, ಅಥವಾ ನಮ್ಮ ಒಂದು ಬೇರೆ ಬೇರೆ ಅಂಗಸಂಸ್ಥೆಗಳು ಸಹ ಇದಾವೆ, ಅಲ್ಲಿ ಹೋಗಿ ಒಂದು ಚಿಕಿತ್ಸೆನ ಕೊಡಬೇಕಾಗ್ತದೆ. ಅದಕ್ಕಿಂತ ಮುಂಚಿತವಾಗಿ ಏನಾದರೂ ಬರೋದು ತಡ ಆಗಿತ್ತು ಅಂದರೆ ಒಂದು ಕೆಲವು ಕ್ರಮಗಳನ್ನ ನಾವು ಮುಂಜಾಗ್ರತೆಯಾಗಿ ಮಾಡಬೇಕಾಗ್ತದೆ. ಈಗ ಅತಿಯಾಗಿ ವಾಂತಿ ಭೇದಿ ಆಗಿರ್ತದೆ, ಸೊ ತಕ್ಷಣವೇ ನಾವು ಅದಕ್ಕೆ ಎಳ್ನೀರು ಇರ್ಬೋದು, ಜೊತೆಗೆ ಓ ಆರ್ ಎಸ್ ಪೌಡ್ರ್ ಅಥವಾ ಗ್ಲುಕೋಸ್ ಪೌಡ್ರ್ ಕುಡಿಸೋದ್ರಿಂದ ನಿರ್ಜಲೀಕರಣನ ನಾವು ಹೋಗಲಾಡಿಸ್ಬೋದು. ಸೊ ಈ ಥರ ಕೆಲವು ಕ್ರಮಗಳನ್ನ ನಾವು ಮಾಡಿದಾಗ ಮಾತ್ರ ಒಂದು ಪ್ರಾಣಿಯ ಆರೋಗ್ಯ ಸ್ಥಿತಿನ ನಾವು ಕಾಪಾಡೋದಕ್ಕೆ ಅನುಕೂಲ ಆಗ್ತದೆ. ಈಗ ಒಮ್ಮೆ ನಾಯಿಗಳು ವಿಶೇಷವಾಗಿ ಎಲ್ಲ ತಿನ್ನೋದನ್ನ ಬಿಟ್ಟು ಬಿಡ್ತಾವೆ, ಏನ್ ಹಾಕಿದ್ರು ತಿನ್ನೋದಿಲ್ಲ, ಅಂತ ಸಂದರ್ಭದಲ್ಲಿ ಸಮಸ್ಯೆ ಬರ್ತಾವೆ. ಅವರಿಗೆ ಸಾಕಿದಂತವ್ರಿಗೆ ಬಹಳಷ್ಟು ಸಮಸ್ಯೆ ಆಗಿಬಿಡುತ್ತೆ, ಏನು ತಿಂತಾ ಇಲ್ಲಲ್ಲಪ್ಪ ಇದು, ಏನ್ ಮಾಡ್ಬೇಕು ಅಂತಕ್ಕಂಥದ್ದು. ಇನ್ನ ಮತ್ತೊಂದು ಪ್ರಶ್ನೆ ಏನಂತಂದ್ರೆ, ವಿಶೇಷವಾಗಿ ನಾಯಿಗಳು ಕಡದಾಡ್ತಿರ್ತವೆ, ಕಡದಾಡಿ ಏನೇನೋ ಒಂದು ದೊಡ್ಡ ಗಾಯಗಳಾಗ್ತವೆ ಅಥವಾ ಎಲ್ಲೋ ಆಕ್ಸಿಡೆಂಟ್ ಆಗುತ್ತೆ, ಮೋಟರ್ ಸೈಕಲ್ ಗಾಡಿಗಳ ನಡುವೆ ಕಾಲು ಸಿಕ್ಕೊಂಡ್ಬಿಡುತ್ತೆ, ಅಂತ ಸಂದರ್ಭದಲ್ಲಿ ಕಾಲು ಕಟ್ ಆಗುವ ಸಾಧ್ಯತೆ ಇರ್ತವೆ, ಮುರಿದು ಬಿಟ್ಟಿರುತ್ತೆ. ಇಲ್ಲೆಲ್ಲ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಬೇಕಾಗತ್ತೆ, ಇಲ್ಲೆಲ್ಲ ಸೌಲಭ್ಯಗಳು ಹೇಗೆ ಇಲ್ಲಿ? ಇವಾಗ ಸದ್ಯಕ್ಕೆ ನಮ್ಮ ಪಾಲಿಕ್ಲಿನಿಕ್ ನಲ್ಲಿ 3 ತಜ್ಞರ ಒಂದು ಹುದ್ದೆಗಳಿದಾವೆ. ಈಗ ಶಸ್ತ್ರಚಿಕಿತ್ಸೆ ಮಾಡ್ತಕ್ಕಂಥ ಹುದ್ದೆ ಭರ್ತಿಯಾಗಿದೆ, ಇನ್ನು 2 ಹುದ್ದೆಗಳು ಡಾಕ್ಟರ್ಸ್ ಬರಬೇಕು. ಈಗ ಇರೋದ್ರಲ್ಲೇ ನಾವು ಶಸ್ತ್ರಚಿಕಿತ್ಸೆ ಅಳವಡಿಸಿದ್ದೀವಿ. ಅದು 2021 ಈ ಒಂದು ಜಿಲ್ಲಾ ಮಟ್ಟದ ಆಸ್ಪತ್ರೆಗಳಲ್ಲಿ ಎಲ್ಲ ರಾಜ್ಯಾದ್ಯಂತ ಒಂದು ಶುಲ್ಕನ ನಿಗದಿಪಡಿಸಿದ್ದಾರೆ. ಇದು ಶುಲ್ಕ ಮಾತ್ರ ನಾಯಿ ಮತ್ತು ಬೆಕ್ಕುಗಳಿಗೆ ಮಾತ್ರ, ಉಳಿದ ಪ್ರಾಣಿಯಾದ ಆಡು ಕುರಿ ದನ ಎಮ್ಮೆಗೆ ಯಾವುದೇ ತರ ಶುಲ್ಕ ಇರೋದಿಲ್ಲ, ಉಚಿತವಾಗಿ ನಾವು ಚಿಕಿತ್ಸೆ ನೀಡ್ತೀವಿ. ಆಮೇಲೆ ಈ ಪಾಲಿಕ್ಲಿನಿಕ್ ಬಿಟ್ಟು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಸಮಸ್ಯೆಗಳಲ್ಲೂ ಉಚಿತವಾಗಿ ಚಿಕಿತ್ಸೆ ಇರ್ತದೆ. ಬರೀ ಪಾಲಿಕ್ಲಿನಿಕ್ ಜಿಲ್ಲಾ ಮಟ್ಟದ ಒಂದು ಆಸ್ಪತ್ರೆ ಜಿಲ್ಲಾ ಮಟ್ಟದಲ್ಲಿ ಮಾತ್ರ ಇರೋದು, ಇಲ್ಲಿ ಮಾತ್ರ ಈ ಒಂದು ನಾಯಿ ಬೆಕ್ಕಿಗೆ ಕೆಲವು ಚಿಕಿತ್ಸೆಗಳಿಗೆ ಶುಲ್ಕ ನಿಗದಿಪಡಿಸಿದ್ದಾರೆ. ಈ ನೋಂದಣಿಗೆ ನಾವು 10 ನಿಗದಿಪಡಿಸಿದ್ದೀವಿ, ಅದಕ್ಕೆ ರಸೀದಿನ ಸಹ ಕೊಡ್ತಾ ಇದ್ದೀವಿ. ಜೊತೆಗೆ ಈ ಒಂದು ರಕ್ತ ಪರೀಕ್ಷೆ ಮತ್ತೆ ಎಕ್ಸ್ರೇ ಮತ್ತೆ ಅಲ್ಟ್ರಾಸೌಂಡ್ ಸೋನೋಗ್ರಫಿ ಮಾಡೋದಕ್ಕೆ ಸಹ ಶುಲ್ಕನ ನಿಗದಿಪಡಿಸಿದ್ದಾರೆ. ಈ ಒಂದು ಕೆಲವು ಸೌಲಭ್ಯಗಳು ಮುಂಬರುವ ದಿನಗಳಲ್ಲಿ ನಮ್ಮ ಒಂದು ಸಾರ್ವಜನಿಕರಿಗೆ ಲಭ್ಯ ಆಗ್ತದೆ. ಆಮೇಲೆ ಈ ಸಣ್ಣ ಶಸ್ತ್ರಚಿಕಿತ್ಸೆ ಮಾಡಿದ್ರೆ ಅಂದ್ರೆ ಮೈನರ್ ಆಪರೇಷನ್ ಅಂತ ಹೇಳ್ತೀವಿ, ಅದಕ್ಕೆ 500 ನಾವು ಚಾರ್ಜ್ ಮಾಡ್ತಾ ಇದ್ದೀವಿ. ಆಮೇಲೆ ದೊಡ್ಡ ಮಟ್ಟದ ಏನು ಶಸ್ತ್ರಚಿಕಿತ್ಸೆ ಹೇಳಿದ್ರಿ ಅಂತವಕ್ಕೆ ನಾವು 2,000 ಚಾರ್ಜ್ ಮಾಡ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ಏನಾಗ್ತದೆ, ಒಂದು ಕ್ರಮಬದ್ಧವಾದ ಚಿಕಿತ್ಸೆ ನೀಡೋದಕ್ಕೆ ಅನುಕೂಲ ಆಗ್ತದೆ. ಉಚಿತವಾಗಿ ನಾವು ಎಲ್ಲ ಏನೇ ಒಂದು ಖರ್ಚು ಬಂದರೂ ಕೂಡ ನಾವು ಸಾಕು ಪ್ರಾಣಿಗೆ ಮಾಡೋದಕ್ಕೆ ಜಿಲ್ಲಾ ಮಟ್ಟದಲ್ಲಿ ಸಾಧ್ಯ ಇದೆ ಅಂತೇಳಿ ರಾಜ್ಯ ಸರ್ಕಾರ ಮನಗಂಡು ಈ ಒಂದು ಶುಲ್ಕನ 2011 ನೇಮಕ ಮಾಡಿದೆ. ಈಗ ಶಸ್ತ್ರಚಿಕಿತ್ಸೆಗೆ ಬಂದಾಗ ವಿಶೇಷವಾಗಿ ನಾಯಿಗಳು, ಈಗ ಗರ್ಭ ಧರಿಸಿದಂಥ ನಾಯಿಗಳು ಇರ್ತವೆ, ಮರಿ ಹಾಕೋದಿಲ್ಲ, ಅವು ಮರಿ ಸಮಸ್ಯೆ ಆಗಿರುತ್ತೆ, ಗರ್ಭ ಒಂದು ಮರಿ ಹಾಕ್ತಕ್ಕಂಥ ಸಮಸ್ಯೆ, ಅಂಥ ಸಂದರ್ಭದಲ್ಲಿ ಹೇಗೆ ಶಸ್ತ್ರ ಮಹಿಳೆಯರಲ್ಲಿ ಮಾಡೋ ಹಾಗೆ ಸಿಜೇರ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಆ ಥರದ ಆಪರೇಷನ್ಗಳು ಮಾಡ್ತೀವಿ. ಜೊತೆಗೆ ಗರ್ಭ ತೆಗೆಸೋದಕ್ಕೆ ಅಂದ ಮುಂದೆ ಪ್ರಾಣಿ ಈ ನಾಯಿ ಮರಿಗಳು ಹುಟ್ಟದೆ ಆಗದೆ ಇರ್ತಕ್ಕಂಥ ಮಾಡೋದಕ್ಕೆ ಅದು ಕೂಡ ರಿಸ್ಟ್ರಿಕ್ಟಮಿ ಅಂತ ಹೇಳ್ತೀವಿ, ಅದನ್ನು ಮಾಡ್ತಾ ಇದ್ದೀವಿ. ಸೊ ಹಲವಾರು ಈ ಕ್ಯಾನ್ಸರ್ ಕಾಯಿಲೆ ಇರತಕ್ಕಂಥವಕ್ಕೆ ಚಿಕಿತ್ಸೆ, ಮೂಳೆ ಮುರಿತಕ್ಕೆ ಆಗಿರ್ತಕ್ಕಂಥ ಒಂದು ಶಸ್ತ್ರಚಿಕಿತ್ಸೆ, ಹಲವಾರು ಏನು ಶಸ್ತ್ರಚಿಕಿತ್ಸೆಗಳಿದ್ದಾವೆ. ಈ ಒಂದು ಕಾರ್ಯಕ್ರಮಗಳನ್ನ ನಮ್ಮ ಒಂದು ಪಾಲಿಕ್ಲಿನಿಕ್ ನಲ್ಲಿ ನಾವು ಕೈಗೊಳ್ತಾ ಇದೀವಿ. ಹೇಗೆ ನಿಮ್ಮ ಜಿಲ್ಲಾ ಮಟ್ಟದಲ್ಲಿ ಇರತಕ್ಕಂಥ ಈ ಪಾಲಿಕ್ಲಿನಿಕ್ ಚಿಕಿತ್ಸಾ ಒಂದು ಸಮಯ ಹೇಗಿರ್ತದೆ, ಯಾವ ಸಮಯದಲ್ಲಿ ವರ್ಕ್ ಮಾಡುತ್ತೆ ಕೆಲಸ? ಈ ಸದ್ಯಕ್ಕೆ ನಾವು ಬೇರೆ ಒಂದು ಸಂಸ್ಥೆಗಳಲ್ಲಿ ಯಾವ ತರ ಕಾರ್ಯನಿರ್ವಹಿಸಿದೆ ಅದೇ ಸಮಯದಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದ್ವಿ. ಮುಂಜಾನೆ 9 ಮಧ್ಯಾಹ್ನ 1 ಮತ್ತೆ ಮಧ್ಯಾಹ್ನ 3-5. ಈ ಮುಂಬರುವ ದಿನಗಳಲ್ಲಿ ಇದು 2 ಹಂತದಲ್ಲಿ ಈ ಒಂದು ಪಾಲಿಕ್ಲಿನಿಕ್ ಗಳನ್ನ ಕೆಲಸ ನಿರ್ವಹಿಸಬೇಕಂತ ಮಾಡಿದ್ದಾರೆ. ಇನ್ನು ಹೆಚ್ಚಿನ ಹುದ್ದೆಗಳನ್ನ ಮಂಜೂರಾತಿ ನೀಡಿ, ಸೊ ಆ ಸಮಯ ಏನಿರ್ತದೆ ಅಂದ್ರೆ 8-2 ಮತ್ತೆ 2-8 ಈ ಒಂದು 2 ಹಂತದ ಒಂದು ಚಿಕಿತ್ಸಾ ಸಮಯನ ನಿಗದಿಪಡಿಸಬೇಕಂತ ಆಗಿದೆ. ಇನ್ನು ಅದಕ್ಕೆ ಹುದ್ದೆಗಳ ಭರ್ತಿ ಆಗದೆ ಇರೋದ್ರಿಂದ ಇನ್ನು ಆ ಒಂದು ಕೆಲಸದ ಸಮಯ ಬದಲಾವಣೆ ಆಗಿರೋದಿಲ್ಲ. ಈಗ ಸ್ಥಳೀಯವಾದಂತ ನಾಯಿಯನ್ನ ಸಾಕಾಣಿಕೆ ಮಾಡಿರ್ತಾರೆ, ಅದಕ್ಕೆ ಸಾಕಾಣಿಕೆ ಮಾಡಿದಂಥವ್ರು ಯಾವುದೇ ಒಂದು ಚುಚ್ಚುಮದ್ದು ಲಸಿಕೆಗಳನ್ನ ಏನು ಹಾಕ್ಸಿರಂಗಿಲ್ಲ, ಅಂಥವ್ರಿಗೆ ಏನು ಹೇಳ್ತಿರ್ತಾವೆ? ಯಾಕಂದ್ರೆ ಅದಕ್ಕೆ ಪ್ರತಿನಿತ್ಯ ಆಹಾರ ಹಾಕ್ತಿರ್ತಾರೆ, ಅಲ್ಲೇ ಮನೆ ಮುಂದೆ ಮಕ್ಕೋದಿರ್ತತ, ಯಾವಾಗ ಅಕಸ್ಮಾತ್ ಅಪರಿಚಿತ ವ್ಯಕ್ತಿ ಬಂದಾಗ ಕಚ್ಚಿಬಿಡ್ತೇಪ್ಪ ಅಂದ್ರೆ ಸಮಸ್ಯೆ ಆಗತ್ತೆ. ಅಂತ ಒಂದು ಸಾಕಾಣಿಕೆದಾರರಿಗೆ ಏನು ಒಂದು ಕಿವಿ ಮಾತನ್ನು ಹೇಳ್ತೀರಿ? ಮುಖ್ಯವಾಗಿ ಇದು ಒಂದು ಒಳ್ಳೆಯ ಗಮನ ವಹಿಸಿ ನಾವು ಸಾಕು ಪ್ರಾಣಿಗಳನ್ನ ನೋಡಬೇಕಾಗ್ತದೆ. ಯಾಕಂದ್ರೆ ನಾಯಿ ಮತ್ತು ಬೆಕ್ಕುಗಳ ಮುಖಾಂತರನೇ ಮುಖ್ಯವಾಗಿ ನಮ್ಮ ಈ ಒಂದು ಉಚ್ಚನಾಯಿ ರೋಗ ಅಂತ ಏನ್ ಹೇಳ್ತೀವಿ, ರೇಬಿಸ್ ರೋಗ ಹರಡೋದ್ರಿಂದ ಯಾವುದೇ ಪ್ರಾಣಿ ಕಚ್ಚಿದ ತಕ್ಷಣನೇ ನಾವು ಪ್ರಥಮ ಚಿಕಿತ್ಸೆ ಆಗಿ ಮನೆಯಲ್ಲಿರ್ತಕ್ಕಂಥ ಈ ಬಟ್ಟೆ ಸೋಪ್ ಅಂತ ಹೇಳ್ತೀವಿ, ಸಾಬೂನಿನಿಂದ ಚೆನ್ನಾಗಿ ಒಂದು 15 ಅದನ್ನು ಜೋರಾಗಿ ನೀರು ಬೀಳಿಸಿ ಅದನ್ನು ಗಾಯ ತೊಳಿಬೇಕಾಗ್ತದೆ. ತಕ್ಷಣವೇ ನಾವು ಒಂದು ಈ ಆಂಟಿಸೆಪ್ಟಿಕ್ ಲೋಷನ್ ಅಂತ ಏನು ಹೇಳ್ತೀವಿ, ಶಾವ್ಲಾನು, ಡೆಟಾಲು, ಈ ಥರ ಐಡಿಯನ್ ಯಾವ್ದಾದ್ರು ಹಚ್ಚಿಬಿಟ್ಟು ತಕ್ಷಣ ವೈದ್ಯರನ್ನ ಸಂಪರ್ಕಿಸಿ ಅದಕ್ಕೆ ನಾವು ಹೆಚ್ಚಿನ ಒಂದು ಚಿಕಿತ್ಸೆಯನ್ನು ಕೊಡಿಸ್ಬೇಕಾಗ್ತದೆ. ಇದರ ಜೊತೆಗೆ ಈ ಒಂದು ನಾಯಿ ಬೆಕ್ಕು ಸಾಕಾಣಿಕೆ ಮಾಡತಕ್ಕಂಥ ಮಾಲೀಕರು ಕೆಲವು ಒಂದು ಕ್ರಮಗಳನ್ನ, ಮುಂಜಾಗ್ರತೆ ಕ್ರಮಗಳನ್ನ ಕ್ರಮ ತೆಗೆದುಕೊಳ್ಬೇಕಾಗ್ತದೆ. ಸೊ ಸಾಕು ಪ್ರಾಣಿಗಳಲ್ಲಿ ಮುಖ್ಯವಾಗಿ ಚರ್ಮ, ಈ ಕಣ್ಣು, ಕಿವಿ ಮತ್ತು ಉಗುರುಗಳನ್ನ ಆಗಾಗ ಒಂದು ಪರೀಕ್ಷೆ ಮಾಡಿ ಅದನ್ನು ಸ್ವಚ್ಛತೆಗೊಳಿಸ್ಬೇಕಾಗ್ತದೆ. ಆಮೇಲೆ ನೈಸರ್ಗಿಕ ಕ್ರಿಯೆಗಾಗಿ ಸೊ ಅದನ್ನು ಹೊರಗಡೆ ಕರ್ಕೊಂಡು ಹೋಗಿ ಅದನ್ನ ರೂಢಿ ಮಾಡಬೇಕು. ಇಲ್ಲ ಮನೆಯಲ್ಲೇನಾದ್ರು ಮಾಡಿದ್ರೆ ಅದು ಮಲಮೂತ್ರ ವಿಸರ್ಜನೆ ಮನೆಯಲ್ಲೇ ಆಗಿಬಿಡುತ್ತೆ, ಅದು ಒಂಥರ ಸಾಕಾಣಿಕೆಗೆ ತೊಂದರೆ ಆಗುತ್ತದೆ. ಆಮೇಲೆ ಸಾಧ್ಯ ಆದಷ್ಟು ಅವಕ್ಕೆ ಮನೆಯಲ್ಲೇ ಮಾಡಿರ್ತಕ್ಕಂಥ ಆಹಾರ ಕೊಡಬೇಕಾಗ್ತದೆ ದಿನಕ್ಕೆ. ಆಮೇಲೆ 2-3 ಸಾರಿ ಅವಕ್ಕೆ ಒಳ್ಳೆ ಶುದ್ಧವಾದ ನೀರು ಕುಡಿಸೋಕೆ ಅನುಕೂಲ ಮಾಡಬೇಕಾಗ್ತದೆ. ಆಮೇಲೆ ಹವಾಮಾನಕ್ಕೆ ತಕ್ಕಂತೆ ಅವುಗಳ ಆರೋಗ್ಯ ರಕ್ಷಣೆ ಮಾಡಬೇಕಾಗ್ತದೆ. ಯಾಕಂದ್ರೆ ಚಳಿಗಾಲದಲ್ಲಿ ಒಂಥರ ಇರ್ತದೆ ನಮ್ಮಲ್ಲಿ, ಬೇಸಿಗೆ ಕಾಲದಲ್ಲಿ ಒಂಥರ ಇರ್ತದೆ ವಾತಾವರಣ. ಸೊ ಆ ನಿಟ್ಟಿನಲ್ಲಿ ಅದನ್ನು ಇದು ಮಾಡಬೇಕು. ಆಮೇಲೆ ಈ ಲಸಿಕೆ ಹಾಕಿರೋದು ಮತ್ತು ಜಂತುನಾಶಕ ಔಷಧಿ ಕೊಟ್ಟಿರೋ ಒಂದು ದಿನಾಂಕನ ಒಂದು ಬರೆದಿಟ್ಕೋಬೇಕಾಗ್ತದೆ ಅವರು. ಸೊ ಆ ನಿಟ್ಟಿನಲ್ಲಿ ಮತ್ತೆ ನೆಕ್ಸ್ಟ್ ಯಾವಾಗ ಡೇಟ್ ನಾವು ಅದನ್ನು ಮಾಡಬೇಕಂತ ಅದಕ್ಕೆ ಮಾಲೀಕರಿಗೆ ಗೊತ್ತಾಗೋದು ಒಂದು ಸಂಭವ ಜಾಸ್ತಿ ಇರ್ತದೆ. ಆಮೇಲೆ ಈ ಸಾರ್ವಜನಿಕ ಸ್ಥಳಗಳಲ್ಲಿ ಈ ಸಾಕು ಪ್ರಾಣಿ ಕರ್ಕೊಂಡು ಹೋದಾಗ ಅವಕ್ಕೆ ಚೈನ್ ಹಾಕಬೇಕು, ಇಲ್ಲದ್ರೆ ಮೂತಿಗೆ ಮಜಲ್ ಹಾಕಿ ಕರ್ಕೊಂಡು ಹೋಗಬೇಕಾಗ್ತದೆ. ಆಮೇಲೆ ಅಲ್ಲೆಲ್ಲ ಗಲೀಜು ಮಾಡದೇ ಇರೋ ಥರ ನೋಡ್ಕೋಬೇಕಾಗ್ತದೆ. ಯಾಕಂದ್ರೆ ಸಾರ್ವಜನಿಕ ಸ್ಥಳ ಆಗಿರೋದ್ರಿಂದ ಯಾವುದೇ ಸಾರ್ವಜನಿಕರಿಗೆ ಅದು ತೊಂದರೆ ಆಗಬಾರ್ದು. ಆಮೇಲೆ ಈ ಸಾಮಾನ್ಯವಾಗಿ ಮರಿಗಳಿದ್ದಾಗೇನೆ ಈ ಕೆಲವು ದುರ್ವರ್ತನೆಗಳನ್ನ ಕಲ್ತಿರ್ತದೆ ನಾಯಿ ಮರಿಗಳು ಅಥವಾ ಬೆಕ್ಕುಗಳು. ಸೊ ಅವುಗಳನ್ನ ನಾವು ಸಾಕು ಸಣ್ಣ ಪ್ರಾಣಿ ಇದ್ದಾಗೇನೆ ಅವಕ್ಕೆ ಸರಿಯಾಗಿ ಶಿಸ್ತಾಗಿ ನಾವು ಸಾಕಾಣಿಕೆ ಮಾಡಿದಾಗ ಮುಂದೆ ದೊಡ್ಡದಾದ್ಮೇಲೆ ಯಾವುದೇ ಥರದ ಕೆಟ್ಟ ವರ್ತನೆಗಳು ಮಾಡೋದಿಲ್ಲ. ಸೊ ಕೆಟ್ಟ ವರ್ತನೆ ಅಂದ್ರೆ ಏನು, ಸುಮ್ ಸುಮ್ಮನೆ ಬೊಗಳ್ತಿರೋದು, ಇಲ್ಲ ಕಚ್ಚೋದಿರ್ತದೆ, ಮೈ ಮೇಲೆ ಎಗರೋದಿರ್ತದೆ, ಎಲ್ಲೆಂದ್ರೆ ಅಲ್ಲಿ ಮಲ ವಿಸರ್ಜನೆ ಮಾಡೋದಿರ್ತದೆ, ಬಟ್ಟೆ ಚಪ್ಪಲಿ ಪೊರಕೆನ ಕಚ್ಚೋದಿರ್ತದೆ, ಆಮೇಲೆ ವಾಹನಗಳ ಬೆನ್ನತ್ತೋದಿರ್ತದೆ, ಈ ಥರದ ಏನು ಕೆಟ್ಟ ವರ್ತನೆಗಳಿದಾನೋ ಅವು ಮರಿ ಇದ್ದಾಗೇನೆ ಅವಕ್ಕೆ ನಾವು ಸರಿಯಾದ ಒಂದು ನಿರ್ವಹಣೆ ಮಾಡಿದಾಗ ಅವು ದೊಡ್ಡವಾದ ಮೇಲೆ ಕೂಡ ಅದೇ ಶಿಸ್ತಿನಿಂದ ಅವು ರೂಢಿ ಮಾಡ್ಕೊಳ್ತವೆ. ಆಮೇಲೆ ಮನೆಯಲ್ಲಿ ಸಾಕು ಪ್ರಾಣಿಗಳನ್ನ ಮಕ್ಕಳ ಜೊತೆ ಆಟ ಆಡಕ್ಕೆ ಬಿದ್ದಾಗ ಒಂದು ಹಿರಿಯರು ಗಮನ ವಹಿಸಬೇಕು. ಇಲ್ದರೆ ಸುಮ್ ಸುಮ್ಮನೆ ಮಕ್ಕಳು ಕೀಟ್ಲೆ ಮಾಡಿದ್ರೆ ಅವು ಕಚ್ಚೋ ಒಂದು ಸಾಧ್ಯತೆ ಇರೋದ್ರಿಂದ ಎಷ್ಟೋ ಸಂದರ್ಭಗಳನ್ನ ನಾವು ನೋಡಿದ್ದೀವಿ. ಸೊ ಆ ಒಂದು ಮಕ್ಕಳನ್ನ ಆಡೋಗ್ಬಿಟ್ಟಾಗ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಸಹ ಅದರ ಬಗ್ಗೆ ಗಮನ ಕೊಡಬೇಕಾಗ್ತದೆ. ಆಮೇಲೆ ಸಾಕು ಪ್ರಾಣಿಗಳನ್ನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಕರ್ಕೊಂಬಂದಾಗ ಮಕ್ಕಳನ್ನ ದಯವಿಟ್ಟು ಕರ್ಕೊಂಬರಬಾರ್ದು. ಯಾಕಂದ್ರೆ ಹಲವಾರು ರೋಗಗಳು ಮಕ್ಕಳಿಗೆ ಬರೋ ಒಂದು ಸಂಭವ ಇರೋದ್ರಿಂದ ಸೊ ಆದಷ್ಟು ದೊಡ್ಡವರು ಈ ಒಂದು ಪ್ರಾಣಿಗಳನ್ನ ಚಿಕಿತ್ಸೆಗೆ ತರಬೇಕಂತ ಹೇಳ್ತೀವಿ ನಾವು. ಸೊ ಇದಿಷ್ಟು ನಾವು ಒಂದು ಮಾಡಿದಾಗ ಸಾಕು ಪ್ರಾಣಿಗಳ ಯಾವುದೇ ತೊಂದರೆ ಇಲ್ಲದೆ, ಯಾಕಂದ್ರೆ ಇದು ಒಂದು ಮನೆಯಲ್ಲಿ ಒಬ್ಬ ಕುಟುಂಬ ವರ್ಗದ ಇದ್ದಂಗೆನೆ ಒಂದು ನಾಯಿ ಅಥವಾ ಬೆಕ್ಕು ಸಾಕಾಣಿಕೆ ಮಾಡಿದ ಮೇಲೆ. ಸೊ ಆ ನಿಟ್ಟಿನಲ್ಲಿ ಈ ಒಂದು ಮುಂಜಾಗ್ರತೆ ಕ್ರಮಗಳನ್ನ ತೆಗೆದುಕೊಂಡರೆ ಯಾವುದೇ ತರದ ಒಂದು ತೊಂದರೆ ಇಲ್ಲದಂಗೆ ನಾವು ನಾಯಿ ಮತ್ತು ಬೆಕ್ಕುಗಳನ್ನ ಸಾಕಾಣಿಕೆ ಮಾಡಬಹುದು. ಹೇಗೆ ಪಾಲಿಕ್ಲಿನಿಕ್ ಅಲ್ಲಿ ಈಗ ನೋಡಿ ಸಾಮಾನ್ಯವಾಗಿ ಒಳ್ಳೆ ತಳಿ ನಾಯಿಗಳನ್ನ ಬಹಳಷ್ಟು ಜನ ಇಷ್ಟಪಡ್ತಿರ್ತಾರೆ. ಅಂದ್ರೆ ಇದು ಪಾಲಿಕ್ಲಿನಿಕ್ ಒಂದು ಚಿಕಿತ್ಸಾಲಯ ವಿಭಾಗ ಜಿಲ್ಲಾ ಮಟ್ಟದಲ್ಲಿ ಮಾತ್ರ ಇದೆ, ತಾಲೂಕು ಮಟ್ಟದಲ್ಲಿ ಇಲ್ಲ. ತಾಲೂಕು ಮಟ್ಟದಲ್ಲಿ ಇಲ್ಲ, ತಾಲೂಕು ಮಟ್ಟದಲ್ಲಿ ಹಳ್ಳಿ ಮಟ್ಟದಲ್ಲಿ ಈಗ ನಾಯಿ ಸಾಕಾಣಿಕೆ ಮಾಡುವಂತ ಒಳ್ಳೆ ತಳಿಗಳನ್ನು ಸಾಕಾಣಿಕೆ ಮಾಡಿದ್ದಾರೆ. ಅವರೆಲ್ಲ ನಿಮ್ಮ ಆರೋಗ್ಯ ಕೇಂದ್ರ ಏನು ಬರ್ತಾವಲ್ಲ ಪಶು ಚಿಕಿತ್ಸಾಲಯಗಳು, ಎಲ್ಲ ಕಡೆ ಇರೋ ಅಲ್ಲಿ ಅವರು ಚಿಕಿತ್ಸೆ ತೆಗೆದುಕೊಳ್ಳಬಹುದು. ಇದು ಪಾಲಿಕ್ಲಿನಿಕ್ ಒಂದು ಕಾನ್ಸೆಪ್ಟ್ ಯಾವ ತರ ಎದಕ್ ಮಾಡಿದ್ದಾರೆ ಅಂದ್ರೆ, ಮುಂಬರುವ ದಿನಗಳಲ್ಲಿ ಇದು ಒಂದು ಜಿಲ್ಲಾ ಮಟ್ಟದ ರೆಫರಲ್ ಹಾಸ್ಪಿಟಲ್ ಅಂತೇಳಿ. ಸೊ ಯಾವುದೇ ಒಂದು ಜಿಲ್ಲೆಯಲ್ಲಿ ಯಾವುದೇ ಒಂದು ತೊಂದರೆ ಆದಾಗ ಶಸ್ತ್ರಚಿಕಿತ್ಸೆ ಮುಖಾಂತರ ಏನ್ ಮಾಡಬೇಕಾಗ್ತದೆ ಅಂತ ಚಿಕಿತ್ಸೆಯನ್ನ ಈ ಒಂದು ಪಾಲಿಕ್ಲಿನಿಕ್ ಅಲ್ಲಿ ಮುಂಬರುವ ದಿನಗಳಲ್ಲಿ ಮಾಡಕ್ ಅನುಕೂಲ ಆಗ್ತದೆ ಅಂತೇಳಿ ಮಾಡಿದ್ದಾರೆ. ಬಟ್ ಈ ಶುಲ್ಕ ಯಾಕೆ ನಿಗದಿ ಮಾಡಿದಾರೆ ಅಂದ್ರೆ, ಏನ್ ಖರ್ಚುಗಳು ಬರ್ತದೆ ನಿರ್ವಹಣೆ ಮಾಡೋದಕ್ಕೆ ಒಂದು ಅತಿ ಕಡಿಮೆ ಒಂದು ಶುಲ್ಕನ ನಿಗದಿ ಮಾಡಿದ್ದಾರೆ. ಈ ಶುಲ್ಕ ಪಾಲಿಕ್ಲಿನಿಕ್ ಅಲ್ಲಿ ಬಿಟ್ಟು ಮತ್ತೆ ಬೇರೆ ಯಾವುದೇ ಸಂಸ್ಥೆಗಳಲ್ಲಿ ತೆಗೆದುಕೊಳ್ಳಲ್ಲ, ಫ್ರೀ ಆಗಿರುತ್ತೆ ಎಲ್ಲ ಕಡೆ. ಪಾಲಿಕ್ಲಿನಿಕ್ ಅಲ್ಲಿ ಮಾತ್ರ ಈ ಒಂದು ಶುಲ್ಕನ ನಿಗದಿಪಡಿಸಿದ್ದಾರೆ. ಒಳ್ಳೇದು ಡಾಕ್ಟರ್ ಎಸ್ ಎಸ್ ಪಾಟೀಲ್ ರೀ, ಇದುವರೆಗೆ ಸಾಕು ಪ್ರಾಣಿಗಳಲ್ಲಿ ವಿಶೇಷವಾಗಿ ನಾಯಿ ಮತ್ತು ಬೆಕ್ಕುಗಳಲ್ಲಿ ಸಾಕಾಣಿಕೆ ಮಾಡುವಂಥವ್ರು ಏನು ಮುಂಜಾಗ್ರತೆ ಕ್ರಮಗಳನ್ನು ವಹಿಸಬೇಕು, ಆರೋಗ್ಯ ಕಾಳಜಿಯನ್ನು ಯಾವ ರೀತಿ ತಗೋಬೇಕು, ಏನಾದರೂ ದೊಡ್ಡ ದೊಡ್ಡ ಸಮಸ್ಯೆಗಳು ಬಂದಾಗ, ಶಸ್ತ್ರಚಿಕಿತ್ಸೆ ಅಂತ ಸಮಸ್ಯೆಗಳು ಬಂದಾಗ ಪಾಲಿಕ್ಲಿನಿಕ್ಗೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಅಲ್ಲಿ ಏನೇನು ಟ್ರೀಟ್ಮೆಂಟ್ ಕೊಡ್ತಾರೆ ಅಂತಕ್ಕಂಥ ವಿಚಾರ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಈಗಾಗಲೇ ಪಾಲಿಕ್ಲಿನಿಕ್ ಪಶುವೈದ್ಯ ಸೇವಾ ಇಲಾಖೆ ಅಡಿಯಲ್ಲಿ ಕೆಲಸ ಮಾಡ್ತಾ ಇದೆ ಜಿಲ್ಲಾ ಮಟ್ಟದಲ್ಲಿ. ಇದು ಒಂಥರ ರೆಫರಲ್ ಹಾಸ್ಪಿಟಲ್ ಇದ್ದಾಗೆ ದೊಡ್ಡ ದೊಡ್ಡ ಸಮಸ್ಯೆಗಳು ಬಂದರೆ ಖಂಡಿತ ಇಲ್ಲಿ ನೇರವಾಗಿ ಒಳ್ಳೆ ತಳಿಗಳ ನಾಯಿ ನೋಡಿ, ಈಗ ಒಂದು ನಾಯಿ 50,000-60,000 ಕೊಟ್ಟು ತೊಗೊಂಬಂದಿರ್ತಾರೆ ನಾಯಿ, ಸಮಸ್ಯೆಗಳು ಬಂದಾಗ ಇಲ್ಲಿ ತಂದು ಅವಕ್ಕೆ ಒಳ್ಳೆಯ ಒಂದು ಟ್ರೀಟ್ಮೆಂಟನ್ನು ಕೊಡಿಸೋರ ಮುಖಾಂತರ ಸಂತತಿಯನ್ನು ಕಾಪಾಡ್ಕೋಬಹುದು, ಎಚ್ಚರಿಕೆ ನಾವು ಆರೋಗ್ಯ ಕಾಳಜಿಯನ್ನು ತಗೋಬಹುದು. ಇದುವರೆಗೆ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ಹಂಚಿಕೊಡೋದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಾಕು ಪ್ರಾಣಿಗಳಾದ ಬೆಕ್ಕು ಮತ್ತು ನಾಯಿಗಳ ಆರೋಗ್ಯ ಕಾಳಜಿ ಮತ್ತು ರಾಯಚೂರು ಪಾಲಿಕ್ಲಿನಿಕ್ ವಿಭಾಗದಲ್ಲಿ ಚಿಕಿತ್ಸೆ ಸೌಲಭ್ಯಗಳು ಕುರಿತು ಡಾಕ್ಟರ್ ಎಸ್ಎಸ್ ಪಾಟೀಲ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತಿ. हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब ओले पड़े या कीट पतंगे फसल खा जाए कोई फिक्र नहीं बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा योजना से हर साल जुड़ रहे हैं 5 करोड़ से ज्यादा किसान अब आपकी है बारी नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण फसल बीमा पोर्टल या फसल बीमा ऐप द्वारा भी कराया जा सकता है पंजीकरण प्रधानमंत्री फसल बीमा योजना आपकी फसलों का संपूर्ण सुरक्षा कवच कृषि एवं किसान कल्याण मंत्रालय भारत सरकार ರೈತ ಬಾಂಧವರೇ, ಈಗ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವಂಥ ಒಂದು ದಿನದ ಪೇಟೆ ಧಾರಣೆಯನ್ನು ನೋಡೋಣ. ಕಡಲೆಕಾಳು ಜವಾರಿ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 4,566 ರೂಪಾಯಿಯಿಂದ ಗರಿಷ್ಠ 4,566 ರೂಪಾಯಿ. ಹತ್ತಿ ಹೈಬ್ರಿಡ್ 44, ಕನಿಷ್ಠ 7,900 ರೂಪಾಯಿಯಿಂದ 9,000 ರೂಪಾಯಿ. ಈರುಳ್ಳಿ 300 ರೂಪಾಯಿಯಿಂದ 1,900 ರೂಪಾಯಿ. ರಾಜಹಂಸ ಭತ್ತ 1,683 ರೂಪಾಯಿಯಿಂದ 1,772 ರೂಪಾಯಿ. ಭತ್ತ ಸೋನಾ ಮಸೂರಿ 1,589 ರೂಪಾಯಿಯಿಂದ 2,542 ರೂಪಾಯಿ. ತೊಗರಿ ಕೆಂಪು 4,209 ರೂಪಾಯಿಯಿಂದ 7,011 ರೂಪಾಯಿ. ಇದು ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಒಂದು ದಿನದ ಪೇಟೆ ಧಾರಣೆ. ಇನ್ನು ಮಾನ್ವಿಯ ಪೇಟೆ ಧಾರಣೆ, ಹಳೆ ಸೋನಾ ಮಸೂರಿ ಭತ್ತ ಪ್ರತಿ ಕ್ವಿಂಟಾಲಿಗೆ ಹಾಗೂ ಗರಿಷ್ಠ ಮತ್ತು ಕನಿಷ್ಠ 2,800 ರೂಪಾಯಿ. ಪೇಟೆ ಧಾರಣೆ ಕೇಳಿದಿರಲ್ಲ, ಈಗ ಕೇಳೋಣ ಕೃಷಿಯಲ್ಲಿ ಬಳಸುವ ಸೌರಶಕ್ತಿ ಚಾಲಿತ ಯಂತ್ರಗಳ ಬಳಕೆ ಕುರಿತು ಮಾಹಿತಿ ಡಾಕ್ಟರ್ ವಿಜಯ್ ಕುಮಾರ್ ಪಲ್ಯದವರಿಂದ. ನಮಸ್ಕಾರ ರೈತ ಬಾಂಧವರೇ, ಈಗ ನೋಡಿ, ಈಗ ನಾವು ದಿನನಿತ್ಯ ಜೀವನದಲ್ಲಿ ಬಳಸುವ ಶಕ್ತಿ ಮೂಲಗಳಾದ ವಿದ್ಯುತ್, ಪೆಟ್ರೋಲಿಯಂ ಉತ್ಪನ್ನಗಳಾದ ಡೀಸೆಲ್, ಪೆಟ್ರೋಲ್, ಸಿಮೆಂಟ್, ಕಲ್ಲಿದ್ದಲು, ಎಲ್ಪಿಜಿ, ಇವುಗಳಿಗೆ ಸಾಂಪ್ರದಾಯಿಕ ಶಕ್ತಿ ಮೂಲಗಳು ಅಂತ ನಾವು ಕರಿತೀವಿ. ಈ ಶಕ್ತಿಯ ಬಳಕೆ ಇತ್ತೀಚೆಗೆ ದಿನೇ ದಿನೇ ಹೆಚ್ಚಾಗ್ತಿದ್ದು, ಇವುಗಳ ಕೊರತೆ ಕೂಡ ಜಾಸ್ತಿ ಆಗ್ತಿದೆ. ಇದಕ್ಕೆ ಮೂಲ ಕಾರಣ ಏರುತ್ತಿರುವ ಜನಸಂಖ್ಯೆ ಮತ್ತು ಬದಲಾಗುತ್ತಿರುವ ನಮ್ಮ ಜೀವನ ಶೈಲಿ. ಹೀಗೆ ಅವುಗಳ ದಿನನಿತ್ಯ ಅವುಗಳ ಬೆಲೆಗಳು ಕೂಡ ಗಣನೀಯವಾಗಿ ಏರಿಕೆ ಆಗುತ್ತಿರುವುದು ತಮಗೆಲ್ಲ ಗೊತ್ತಿದೆ. ಒಂದು ಅಂದಾಜಿನ ಪ್ರಕಾರ ಮುಂದಿನ 10 ವರ್ಷಗಳಲ್ಲಿ ಈ ಎಲ್ಲಾ ಶಕ್ತಿ ಮೂಲಗಳು ನಶಿಸಿ ಹೋಗಬಹುದು ಅಥವಾ ನಮ್ಮ ಕೈಗೆ ಎಟುಕಲಾರದಷ್ಟು ಬೆಲೆಗೆ ಇವು ದೊರಕಬಹುದು. ಈ ಇದರಿಂದಾಗಿ ನಾವು ಬೇರೆ ಮೂಲಗಳು ಮೇಲೆ ಅವಲಂಬಿತರ ಆಗುವುದು ಇನ್ ಮೇಲೆ ಅವಶ್ಯಕತೆ ಉಂಟಾಗಿದೆ. ಈ ಎಲ್ಲಾ ಶಕ್ತಿ ಮೂಲಗಳು ನಿರಂತರವಾಗಿ ನಾವು ಬಳಸೋದ್ರಿಂದ ಮುಗಿದೋಗೋದ್ರಿಂದ ನಾವು ಸಾಂಪ್ರದಾಯಿಕ ಅಲ್ಲದೆ ಅಂದ್ರೆ ಅಸಾಂಪ್ರದಾಯಿಕವಾಗಿ ಇರುವಂತಹ ಶಕ್ತಿ ಮೂಲಗಳು ಸೌರಶಕ್ತಿ, ಜೈವಿಕ ಸಾವಯವ ಶಕ್ತಿ, ನೀರಿನ ಶಕ್ತಿ, ಹೈಡ್ರೋಶಕ್ತಿ, ಅಲೆಗಳ ಶಕ್ತಿ, ಈ ರೀತಿ ವಿವಿಧ ಶಕ್ತಿ ಮೂಲಗಳ ಬಳಕೆಯನ್ನು ನಾವು ಜಾಸ್ತಿ ಮಾಡೋದು ಅವಶ್ಯಕತೆ ಇತ್ತೀಚಿನ ದಿನಗಳಲ್ಲಿ ಬಂದಿದೆ. ಈ ಅಸಾಂಪ್ರದಾಯಿಕ ಶಕ್ತಿ ಮೂಲಗಳು ನಶಿಸಿ ಹೋಗಲಾರದಂತಹ ಶಕ್ತಿ ಮೂಲಗಳಾಗಿದ್ದು, ಇವುಗಳು ಹೇರಳವಾಗಿ ನಿಸರ್ಗದಲ್ಲಿ ದೊರೆಯುವಂತವಾಗಿದ್ದು ಇದರಿಂದ ಯಾವುದೇ ಹಾನಿ ಕೂಡ ಇರುವುದಿಲ್ಲ. ಹಾಗಾಗಿ ಇವುಗಳನ್ನ ನಾವು ನಿಸರ್ಗ ಸ್ನೇಹಿ ಶಕ್ತಿ ಮೂಲಗಳು ಅಥವಾ ಎಕೋ ಫ್ರೆಂಡ್ಲಿ ಟೆಕ್ನಾಲಜಿ ಅಂತ ಕರಿತೀವಿ. ಈ ಮೂಲಗಳನ್ನು ನಾವು ಹೆಚ್ಚೆಚ್ಚು ಇನ್ ಮೇಲೆ ಉಪಯೋಗ ಮಾಡುವುದರಿಂದ ನಾವು ದೇಶದ ಆರ್ಥಿಕ ಪರಿಸ್ಥಿತಿಯಲ್ಲೂ ಕೂಡ ಪ್ರಗತಿಯನ್ನು ಕಾಣಲು ಸಾಧ್ಯವಾಗುತ್ತದೆ. ಈಗ ಸೂರ್ಯನಿಂದ ಉತ್ಪತ್ತಿಯಾಗುವ ಶಕ್ತಿಯನ್ನು ನಾವು ಬಳಸಬೇಕಾದ್ರೆ ಇದು ಅಂದಾಜು 179 ಬಿಲಿಯನ್ ಮೆಗಾವ್ಯಾಟ್ ನಷ್ಟು ಶಕ್ತಿ ಸೂರ್ಯನ ಶಕ್ತಿ ಆಗಿದ್ದು, ಇದು ನಮ್ಮ ಜಗತ್ತಿನ ಬೇಡಿಕೆಗಿಂತ 20,000ದಷ್ಟು ಹೆಚ್ಚು ಪಟ್ಟು ಇದೆ. ಅದರಲ್ಲಿ ನಮ್ಮ ಭೂಮಿಗೆ ತಲುಪುವಂತಹ ಪ್ರಮಾಣ ಏನಿದೆಯಲ್ಲ, ಅದರಲ್ಲಿ ನಾವು ಕೇವಲ 1% ಕೂಡ ನಾವು ಬಳಕೆ ಮಾಡುವುದಾದ್ರೆ ನಮ್ಮ ದಿನನಿತ್ಯದ ಬೇಡಿಕೆ 10% ಕೂಡ ಬೇಡಿಕೆಯನ್ನು ನಾವು ಈಡೇರಿಸಿಕೊಳ್ಳಬಹುದು. ಈಗ ನಾವು ಮುಖ್ಯವಾಗಿ ಈ ವಿವಿಧ ಶಕ್ತಿ ಮೂಲಗಳಲ್ಲಿ ಸೌರಶಕ್ತಿ, ಗಾಳಿಶಕ್ತಿ, ಜೈವಶಕ್ತಿ ಅಂತ ಹೇಳ್ತಿದ್ದೀವಿ. ಇದರಲ್ಲಿ ಸೌರಶಕ್ತಿಯ ಬಳಕೆ ಕೃಷಿಯಲ್ಲಿ ಹೇಗೆ ಮಾಡಬಹುದು, ಯಾವ್ಯಾವ ತಂತ್ರಜ್ಞಾನಗಳನ್ನು ನಮ್ಮ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ನಾವು ಅಭಿವೃದ್ಧಿಪಡಿಸಿದ್ದೇವೆ, ಅವುಗಳ ಬಗ್ಗೆ ಸ್ವಲ್ಪ ನಾನು ನಿಮ್ಮ ಮುಂದೆ ಮೆಲುಕು ನೋಟ ಹಾಕ್ತಾ ಇದ್ದೀನಿ. ಈ ಸೌರಶಕ್ತಿಯನ್ನು ಬಳಸಿ ನಾವು ಸಿಂಪರಣಾ ಕಾರ್ಯವನ್ನು ಅಂದ್ರೆ ಸೋಲಾರ್ ಸ್ಪ್ರೇಯಿಂಗ್ ಮಾಡಬಹುದು, ಅದೇ ರೀತಿ ಸೋಲಾರ್ ಪಂಪಿಂಗ್ ಸೌರಶಕ್ತಿಯಿಂದ ನೀರನ್ನು ಎತ್ತುವ ಕಾರ್ಯ, ಸೋಲಾರ್ ಡ್ರೈಯಿಂಗ್ ಅಂದ್ರೆ ಹಣ್ಣು ತರಕಾರಿ ಬೆಳೆಗಳ ತೋಟಗಾರಿಕೆ ಬೆಳೆಗಳನ್ನು ಒಣಗಿಸಿ ಮಾರ್ಕೆಟ್ಗೆ ಲಭ್ಯ ಮಾಡುವುದು, ಸೌರ ವಿದ್ಯುತ್ ಉತ್ಪಾದನೆ, ಈವನ್ ಸೋಲಾರ್ ವಾಟರ್ ಹೀಟಿಂಗ್, ಸೋಲಾರ್ ಕುಕ್ಕಿಂಗ್, ಇವುಗಳ ಬಗ್ಗೆ ತಮಗೆ ಮಾಹಿತಿ ಕೊಡ್ತೇನೆ. ಈಗ ಸಾಮಾನ್ಯವಾಗಿ ರೈತರು ತಮ್ಮ ಹೊಲದಲ್ಲಿ ಬೆಳೆಗಳನ್ನು ಕೀಟಬಾಧೆಯಿಂದ ತಪ್ಪಿಸಲು ಔಷಧಿಯನ್ನು ಸಿಂಪಡಣೆ ಮಾಡುವುದು ತಮಗೆಲ್ಲ ಗೊತ್ತಿದೆ. ಸಾಮಾನ್ಯವಾಗಿ ಸಣ್ಣ ಹಿಡುವಳಿದಾರರು ನ್ಯಾಪ್ಸಾಕ್ ಸ್ಪ್ರೇಯರ್ ಅನ್ನು ಬೆನ್ನಿಗೆ ಹಾಕಿಕೊಂಡು ಅದನ್ನು ಕೈಯಿಂದ ಚಲಿಸಿ ಸಿಂಪಡಣೆ ಮಾಡ್ತಾರೆ, ಇದರಿಂದ ಆಳದಿಂದ ದಣಿವಹಿಸುತ್ತದೆ. ಅದೇ ರೀತಿ ದೊಡ್ಡ ರೈತರು ಇಂಜಿನ್ ಅಥವಾ ಬ್ಯಾಟರಿ ಅಥವಾ ಟ್ರಾಕ್ಟರ್ ಚಾಲಿತ ಸಿಂಪರಣಾ ಯಂತ್ರಗಳನ್ನು ಬಳಸುತ್ತಾರೆ, ಆದರೆ ಇದಕ್ಕೆ ಇಂಧನ ಅಥವಾ ಡೀಸೆಲ್ ಅಥವಾ ಪೆಟ್ರೋಲ್ನ ಅವಶ್ಯಕತೆ ಇರುತ್ತದೆ. ಇದರಿಂದ ಸಿಂಪರಣಾ ವೆಚ್ಚ ಹೆಚ್ಚಾಗುವುದಲ್ಲದೆ ಇವುಗಳಿಂದ ಪರಿಸರ ಮಾಲಿನ್ಯ ಕೂಡ ಉಂಟಾಗುತ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಭಾಗದಲ್ಲಿ ಹೇರಳವಾಗಿ ಮತ್ತು ಉಚಿತವಾಗಿ ದೊರೆಯುವ ಸೌರಶಕ್ತಿಯನ್ನು ಸಮರ್ಪಕವಾಗಿ ಹೇಗೆ ಬಳಬಹುದು ಅನ್ನೋ ನಿಟ್ಟಿನಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೃಷಿ ಇಂಜಿನಿಯರಿಂಗ್ ಮಹಾವಿದ್ಯಾಲಯದ ಕೃಷಿ ಯಂತ್ರೋಪಕರಣಗಳು ಮತ್ತು ನವೀಕರಿಸಬಹುದಾದ ಶಕ್ತಿ ತಾಂತ್ರಿಕ ವಿಭಾಗಗಳು ಜಂಟಿಯಾಗಿ ನಾವು ವಿವಿಧ ಸೌರಶಕ್ತಿ ಚಾಲಿತ ಸಿಂಪರಣಾ ಯಂತ್ರಗಳನ್ನು ಅಭಿವೃದ್ಧಿಪಡಿಸಿ ರೈತರಿಗಾಗಿ ಲಭ್ಯವಾಗುವಂತೆ ಮಾಡಿದ್ದೇವೆ. ಇದರಲ್ಲಿ ಮೊದಲನೇದಾಗಿ ಸಣ್ಣ ಹಿಡುವಳಿದಾರರ ರೈತರಿಗಾಗಿ ನಾವು ಸ್ಮಾಲ್ ಫಾರ್ಮರ್ಸ್ ಅಂತೀವಿ, ಅವರಿಗೆ ನ್ಯಾಪ್ಸಾಕ್ ಸ್ಪ್ರೇಯರ್ ಮಾದರಿಯಲ್ಲಿನೆ ಒಂದು ಸೌರಶಕ್ತಿ ಚಾಲಿತ ಸಿಂಪರಣಾ ಯಂತ್ರವನ್ನು ಅಭಿವೃದ್ಧಿಪಡಿಸಿ ಇದನ್ನು ಬೆನ್ನಿಗೆ ಹಾಕೊಂಡು ಸಿಂಪರಣೆ ಮಾಡಬಹುದು. ಇದರಲ್ಲಿ ಏನಂದ್ರೆ ಕೂಲಿ ಆಳು ಲಾನ್ಸ್ ಅನ್ನು ಹಿಡಿದು ಕೈಯಿಂದ ಹೊಡೆಯುವ ಅವಶ್ಯಕತೆ ಇರುವುದಿಲ್ಲ, ಅದರಿಂದ ಅವನ ದಣಿವು ಕಡಿಮೆ ಆಗ್ತದೆ, ಹೆಚ್ಚಿನ ಕಾರ್ಯಕ್ಷಮತೆ ಉಂಟಾಗಿ ಅವನು ಕಡಿಮೆ ಸಮಯದಲ್ಲಿ ಹೆಚ್ಚಿನ ಕ್ಷೇತ್ರದಲ್ಲಿ ಔಷಧಿ ಸಿಂಪರಣೆ ಮಾಡಬಹುದು. ಯಾಕಂದ್ರೆ ಇದು ಸೌರಶಕ್ತಿಯಿಂದ ಚಲಿಸುವುದಾಗಿದ್ದು ಡಿಸಿ ಮೋಟರ್ ಪಂಪ್ನಿಂದ ಸಿಂಪರಣೆಯನ್ನು ನಾವು ಮಾಡ್ತೀವಿ. ಈ ಯಂತ್ರದಿಂದ ದಿನಕ್ಕೆ ಸುಮಾರು 2-3 ಹೆಕ್ಟೇರ್ ಪ್ರದೇಶದಲ್ಲಿ ಸಿಂಪರಣೆ ಮಾಡಬಹುದು ಮತ್ತು ಇದರಿಂದ ಸಮಯ ಉಳಿತಾಯ ಆಗುವುದಲ್ಲದೆ ಸಿಂಪರಣೆ ವೆಚ್ಚ ತಗ್ಗಿಸಿ ನಾವು ಪರಿಸರದ ಮಾಲಿನ್ಯ ಕೂಡ ತಗ್ಗಿಸುವಲ್ಲಿ ನಾವು ಕೈ ಜೋಡಿಸಬಹುದು. ಇದರ ಅಂದಾಜು ಬೆಲೆ 600 ರೂಪಾಯಿ ಆಗಿದೆ. ಈಗ ಎರಡನೇದಾಗಿ ಮಧ್ಯಮ ಹಿಡುವಳಿದಾರರು ಅಂದ್ರೆ ನಾವು ಮೀಡಿಯಂ ಫಾರ್ಮರ್ಸ್ ಅಂತ ಏನ್ ಹೇಳ್ತೀವಿ, ಅವರಿಗೆ ಒಂದು ಪುಷ್ ಪುಲ್ ಟೈಪ್ ತಳ್ಳುವ ಅಥವಾ ಎಳೆಯುವ ಮಾದರಿಯ ಸೌರಶಕ್ತಿ ಚಾಲಿತ ಸಿಂಪರಣೆ ಯಂತ್ರವನ್ನು ಅಭಿವೃದ್ಧಿಪಡಿಸಿದ್ದು ಇದನ್ನು ಒಬ್ಬ ಕೂಲಿ ಆಳು ದಿನಕ್ಕೆ ಸುಮಾರು 4-5 ಹೆಕ್ಟೇರ್ ಪ್ರದೇಶದಲ್ಲಿ ಸಿಂಪರಣೆ ಮಾಡಬಹುದು. ಇದರ ಒಂದು ಅಂದಾಜು ಬೆಲೆ 15,000 ರೂಪಾಯಿ ಆಗಿರ್ತದೆ. ಅದೇ ರೀತಿ ಈಗ ಕೆಲವೊಬ್ಬ ರೈತರು ಎತ್ತುಗಳನ್ನು ಸಾಕಿರ್ತಾರೆ, ಎತ್ತುಗಳನ್ನು ಹೊಂದಿರುವ ರೈತರಿಗಾಗಿ ನಾವು ಬುಲಕ್ ಕಾರ್ಟ್ ಮೌಂಟೆಡ್ ಸೋಲಾರ್ ಪವರ್ ಸ್ಪ್ರೇಯರ್ ಅಭಿವೃದ್ಧಿಪಡಿಸಿದ್ದು ಇದನ್ನು ಚಕ್ಕಡಿಯ ಮೇಲೆ ಹೊತ್ತುಕೊಂಡು ಸೌರಶಕ್ತಿಯನ್ನು ಬಳಸಿ ನಾವು ಪಂಪ್ ಅನ್ನು ಚಲಿಸಿ ಬೆಳೆಗಳಿಗೆ ಔಷಧಿಯನ್ನು ಸಿಂಪರಣೆ ಮಾಡಬಹುದು. ಈ ಯಂತ್ರದಿಂದ ದಿನಕ್ಕೆ ಸುಮಾರು 7-8 ಹೆಕ್ಟೇರ್ ಪ್ರದೇಶದಲ್ಲಿ ಸಿಂಪರಣೆ ಮಾಡಬಹುದು. ಇದರಿಂದ ಸಮಯ ಉಳಿತಾಯವಾಗುತ್ತದೆ, ವೆಚ್ಚ ತಗ್ಗಿಸಬಹುದು ಮತ್ತು ಸ್ವಲ್ಪ ಪರಿಸರ ಮಾಲಿನ್ಯ ಕೂಡ ತಗ್ಗಿಸಬಹುದು. ಇದರ ಅಂದಾಜು ಬೆಲೆ 80,000 ರೂಪಾಯಿ ಆಗಿದೆ. ಇವು ಯಾವುದೇ ಸಿಂಪರಣೆ ಯಂತ್ರಗಳು ನಾನೇನು ನಿಮಗೆ ಈಗ ತಿಳಿಸಿದೆ, ಇವುಗಳಲ್ಲಿ ಆಪರೇಟರ್ ಅಥವಾ ಕೂಲಿ ಆಳು ಏನಿದಾರಲ್ಲ ಆ ಯಂತ್ರಗಳ ಜೊತೆ ಜೊತೆಯಲ್ಲೇ ಇರಬೇಕಾಗ್ತದೆ. ನಿಟ್ಟಿನಲ್ಲಿ ಕೆಲವೊಂದು ಸಮಯಗಳಲ್ಲಿ ಅವರು ಕೂಲಿ ಆಳು ಸಿಂಪರಣಾ ಯಂತ್ರ ಇರ್ತದೆ, ಅದು ಅವರು ಸೇವನೆಯಿಂದ ಉಸಿರಾಡುವ ಸಮಯದಲ್ಲಿ ಕೆಲವೊಂದ್ಸಲ ಸೇವಿಸುವ ಸಂದರ್ಭ ಕೂಡ ಇರುತ್ತದೆ. ಈ ನಿಟ್ಟಿನಲ್ಲಿ ನಾವೇನ್ ಮಾಡಿದೀವಿ, ನಮ್ಮ ವಿಭಾಗದಲ್ಲಿ ವಿಶೇಷವಾಗಿ ಒಂದು ರಿಮೋಟ್ ಆಪರೇಟೆಡ್ ಅಂದ್ರೆ ರಿಮೋಟ್ ಕಂಟ್ರೋಲ್ಡ್ ಸೌರಶಕ್ತಿ ಚಾಲಿತ ಸಿಂಪರಣಾ ಯಂತ್ರವನ್ನು ಅಭಿವೃದ್ಧಿಪಡಿಸಿ ಇದನ್ನು ರೈತರ ಹೊಲದಲ್ಲಿ ವಿವಿಧ ಬೆಳೆಗಳು ಅಂದ್ರೆ ಮೆಣಸಿನಕಾಯಿ ಶೇಂಗಾ ಬೆಳೆಗಳಲ್ಲಿ ಅದನ್ನು ಪ್ರಾತ್ಯಕ್ಷತೆ ಕೂಡ ಮಾಡಿ ನೋಡಿದೀವಿ. ಇದನ್ನು ನಾವು ರೈತನು ಒಂದು ಬದುವಿನಲ್ಲೇ ನಿಂತು ರಿಮೋಟ್ ಉಪಯೋಗಿಸಿ ಅದನ್ನು ಚಾಲನೆಯನ್ನು ಮಾಡಿ ಸಿಂಪರಣೆ ಮಾಡಬಹುದು. ಇದರಿಂದ ಔಷಧಿ ಕಣಗಳ ಸಂಪರ್ಕಕ್ಕೆ ರೈತನು ಅಥವಾ ಕೂಲಿ ಆಳು ಬರದೆ ಅವನ ಆರೋಗ್ಯದ ಮೇಲೆ ಯಾವುದೇ ಪರಿಣಾಮ ಬೀರದೆ ಸಿಂಪರಣಾ ಕಾರ್ಯವನ್ನು ರೈತನು ಮಾಡಲು ಅನುಕೂಲ ಮಾಡಿಕೊಡಲಾಗಿದೆ. ಈ ಯಂತ್ರದಿಂದ ದಿನಕ್ಕೆ ಸುಮಾರು 4-5 ಹೆಕ್ಟೇರ್ ಪ್ರದೇಶದಲ್ಲಿ ಸಿಂಪರಣೆ ಮಾಡಬಹುದು ಮತ್ತು ಇದರಿಂದ ಸಮಯ ಉಳಿತಾಯ ಆಗ್ತದೆ ಮತ್ತು ಇದು ಪರಿಸರ ಸ್ನೇಹಿ ಆಗಿದ್ದು ಇದರ ಬೆಲೆ ಅಂದಾಜು 80,000 ರೂಪಾಯಿ ಆಗಿದೆ. ಅಭಿವೃದ್ಧಿಪಡಿಸಿ ನಾವು ಕೆಲವು ತಯಾರಕರನ್ನು ಗುರುತಿಸಿ ವಿಶ್ವವಿದ್ಯಾಲಯದ ಜೊತೆಗೆ ಅಗ್ರಿಮೆಂಟ್ ಒಪ್ಪಂದ ಮಾಡಿಕೊಂಡು ಮಾರುಕಟ್ಟೆಯಲ್ಲಿ ಈ ಸಿಂಪರಣೆ ಯಂತ್ರಗಳು ಲಭ್ಯವಿರುವಂತೆ ಮಾಡಿ ರೈತಾಪಿ ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ದೇವೆ. ಇದರಲ್ಲಿ ಕೆಲವೊಂದು ಸುಧಾ ಅಗ್ರೋ ಇಂಡಸ್ಟ್ರೀಸ್, ಆರಾವಿ ಅಗ್ರೋಟೆಕ್, ಮಾನ್ವಿ ಬಳ್ಳಾರಿ, ಸ್ಪ್ಯಾಕ್ಟ್ ಪ್ರೈವೇಟ್ ಲಿಮಿಟೆಡ್ ಜಮಖಂಡಿ, ಇವು ಕೆಲವೊಂದು ತಯಾರಕರು. ಇದಲ್ಲದೆ ಸೌರಶಕ್ತಿಯಿಂದ ಪಂಪ್ಸೆಟ್ಗಳನ್ನು ರನ್ ಮಾಡಿ ನೀರನ್ನು ಎತ್ತುವುದು ಅಂತ ಹೇಳಿದೆ ನಾನು. ಅದರಲ್ಲಿ ಒಂದು 5-7 ಅಶ್ವಶಕ್ತಿ HP ಉಳ್ಳ ಸೌರಶಕ್ತಿ ಚಾಲಿತ ಪಂಪ್ಸೆಟ್ಗಳನ್ನು ಕೂಡ ನಾವು ಅಳವಡಿಸಿ ಅವುಗಳನ್ನು ಕೃಷಿ ಹೊಂಡ, ಕಾಲುವೆ, ಬೋರ್ವೆಲ್ಗಳ ಮುಖಾಂತರ ನೀರೆತ್ತಲು ಪರೀಕ್ಷಿಸುತ್ತೇವೆ. ಈ ನಮ್ಮ ಭಾಗದಲ್ಲಿ ಹೇರಳವಾಗಿ ಮತ್ತು ಸುಲಭವಾಗಿ ಬಹುತಿಂಗಳ ಕಾಲ ಸೌರಶಕ್ತಿಯು ಲಭ್ಯವಿದ್ದು ಈ ತಂತ್ರಜ್ಞಾನವು ಕೂಡ ಬಹಳ ಉಪಯುಕ್ತವಾಗಿದೆ ಎಂದು ನಾನು ಈ ಮೂಲಕ ರೈತರಿಗೆ ತಿಳಿಸಲು ಇಚ್ಛಿಸುತ್ತೇನೆ. 80,000-1,00,000 ಒಂದು HP ಅಶ್ವಶಕ್ತಿ ಉಳ್ಳ ಸೋಲಾರ್ ಪಂಪ್ ಸೆಟ್ ಅನ್ನು ಅಳವಡಿಸಲು ಖರ್ಚಾಗುತ್ತದೆ. 5 HP ಗಾದರೆ ಸ್ವಲ್ಪ ಖರ್ಚಿನ ಕಡಿಮೆ ಆಗ್ತದೆ, 3.5-4 ಲಕ್ಷದವರೆಗೆ ಖರ್ಚು ತಲುಪುತ್ತದೆ 5 HP ಸೋಲಾರ್ ಪಂಪ್ ಸೆಟ್ ಅಳವಡಿಸಬೇಕಾದ್ರೆ. ಈಗ ಹಲವಾರು ಕಂಪನಿಗಳು ಈ ಸೋಲಾರ್ ಪಂಪಿಂಗ್ ಸಿಸ್ಟಮ್ ಕೂಡ ಅಳವಡಿಸ್ತಾ ಇದ್ದಾರೆ. ಇತ್ತೀಚೆಗೆ ನಮ್ಮ ಕೇಂದ್ರ ಸರ್ಕಾರವು 2018-19 ಸಾಲಿನಿಂದ ರೈತರಿಗಾಗಿ ಒಂದು ಸೋಲಾರ್ ಫಾರ್ಮಿಂಗ್ ಉತ್ತೇಜಿಸಲು ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ತಮ್ ಮಹಾಅಭಿಯಾನ್ ಕುಸುಮ್ ಎಂಬ ಯೋಜನೆಯನ್ನು ಕೇಂದ್ರ ಸರ್ಕಾರವು ಜಾರಿಗೆ ತಂದಿದ್ದು ಅದಕ್ಕಾಗಿ 1.4 ಲಕ್ಷ ಕೋಟಿ ಹಣವನ್ನು ಮೀಸಲಿಡಲಾಗಿದ್ದು ಇದರ ಉದ್ದೇಶ 28,850 MW ವಿದ್ಯುತ್ ಉತ್ಪಾದನೆಯನ್ನು ಮುಂದಿನ 10 ವರ್ಷಗಳಲ್ಲಿ ಗುರಿ ಹೊಂದಲಾಗಿದೆ. ಇವುಗಳ ಕೆಲವೊಂದು ವಿಶೇಷತೆಗಳೇನೆಂದರೆ ಅವರು 1.75 ಮಿಲಿಯನ್ ಅಗ್ರಿಕಲ್ಚರಲ್ ಸೋಲಾರ್ ಪಂಪ್ಸ್ ಕೃಷಿ ಸೌರಶಕ್ತಿ ಪಂಪ್ಸೆಟ್ಗಳನ್ನು ಅಳವಡಿಸಲು ಮುಂದೆ 10,000 MW ಸೋಲಾರ್ ಪ್ಲಾಂಟ್ಸ್ ಅನ್ನು ಬ್ಯಾರನ್ ಲ್ಯಾಂಡ್ ಅಂದರೆ ಉಪಯುಕ್ತ ಇಲ್ಲದೆ ಇರುವಂತಹ ಲ್ಯಾಂಡ್ಗಳಲ್ಲಿ ಸೋಲಾರ್ ಫಾರ್ಮಿಂಗ್ ಮಾಡಲು ಮತ್ತೆ ಇದರಿಂದ ರೈತನೇ ನೇರವಾಗಿ ತನ್ನ ಉಪಯುಕ್ತ ಇಲ್ಲದ ಹೊಲಗಳಲ್ಲಿ ಅಳವಡಿಸಿ ತಾನು ಇನ್ಕಮ್ ಪಡೆಯಲು ಕೂಡ ಅವಕಾಶ ಮಾಡಿಕೊಡಲಾಗಿದೆ ಕೇಂದ್ರ ಸರ್ಕಾರದ ವತಿಯಿಂದ. ಇದರಿಂದ ಮುಂದೆ 17.5 ಕೃಷಿಯಲ್ಲಿ ಬಳಸುವ ಸೌರಶಕ್ತಿ ಚಾಲಿತ ಯಂತ್ರಗಳ ಬಳಕೆ ಕುರಿತು ಡಾಕ್ಟರ್ ವಿಜಯ್ ಕುಮಾರ್ ಪಲ್ಯದವರಿಂದ ಮಾಹಿತಿಯನ್ನು ಕೇಳಿದಿರಿ. ಈಗ ಕೇಳಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ತಾಲೂಕಿನಲ್ಲಿ ಮುಂದಿನ 5 ದಿನಗಳಲ್ಲಿ ಯಾವುದೇ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 32 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 22 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದ್ದು ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 79 ಮತ್ತು ಕನಿಷ್ಠ ಆರ್ದ್ರತೆಯು 44 ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ 10 ಕಿಲೋಮೀಟರ್ಗೆ ಪ್ರತಿ ಗಂಟೆ ಚಲಿಸುವ ಸಾಧ್ಯತೆ ಇರುತ್ತದೆ. ಹವಾಮಾನ ವರದಿ ಕೇಳಿದಿರಲ್ಲ, ಇನ್ನು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹೀಗಿವೆ. ಸಾಮಾನ್ಯವಾಗಿ ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಬೆಳೆಯಲ್ಲಿ ರೋಗಗಳ ಬಾಧೆ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇದ್ದು ರೈತರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಬಿತ್ತನೆಯಾದ 20-25 ದಿನದ ಹಿಂಗಾರಿ ಜೋಳ, ಕಡಲೆ, ಸೂರ್ಯಕಾಂತಿ ಹಾಗೂ ಇನ್ನಿತರ ಬೆಳೆಗಳಲ್ಲಿ ಅಂತರ ಬೇಸಾಯ ಕೈಗೊಳ್ಳಬೇಕು. ಇದರಿಂದ ಕಳೆ ನಿಯಂತ್ರಣದ ಜೊತೆಗೆ ತೇವಾಂಶ ಸಂರಕ್ಷಣೆಯಾಗುತ್ತದೆ. ಪ್ರಸ್ತುತ ವಾತಾವರಣದಲ್ಲಿ ಕಡಿಮೆ ಉಷ್ಣಾಂಶ ಇರುವುದರಿಂದ ಯಾವುದೇ ಬೆಳೆಯಲ್ಲಿ ಮೊಗ್ಗು ಮತ್ತು ಕಾಯಿ ಉದುರುವುದು ಕಂಡುಬಂದರೆ 0.25 ಮಿಲಿಲೀಟರ್ ಪ್ಲಾನೋಫಿಕ್ಸ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ಕಡಲೆ ಬಿತ್ತಿದ 35 ದಿನಗಳ ನಂತರ 20 PPM 2 ಮಿಲಿಲೀಟರ್ ಪ್ರತಿ 100 ಲೀಟರ್ ನೀರಿಗೆ NAA ಸಿಂಪಡಿಸಬೇಕು. ಇದರಿಂದ ಬೆಳೆ ಸದೃಢ ಮತ್ತು ಆರೋಗ್ಯವಾಗಿ ಬೆಳೆದು ಹೆಚ್ಚು ಇಳುವರಿ ಕೊಡುತ್ತದೆ. ಕಡಲೆಯಲ್ಲಿ ಬಿತ್ತಿದ 35-40 ದಿನಗಳಲ್ಲಿ ಕುಡಿ ಚೀಟುವುದರಿಂದ ಹೆಚ್ಚಿನ ಇಳುವರಿ ಪಡೆಯಬಹುದು. ಇನ್ನು ಹತ್ತಿ ಬಿತ್ತಿದಂತಹ ರೈತರು ಮುಂಚಿತವಾಗಿ ಬಿತ್ತಿದ ಹತ್ತಿ ಬೆಳೆಯು ಹತ್ತಿ ಬಿಡಿಸುವ ಹಂತದಲ್ಲಿರುವುದರಿಂದ ಹವಾಮಾನ ಮುನ್ಸೂಚನೆ ನೋಡಿಕೊಂಡು ಹತ್ತಿ ಬಿಡಿಸಬೇಕು. ಹತ್ತಿಯಲ್ಲಿ ಗುಲಾಬಿ ಕಾಯಿಕೊರಕ ಹತೋಟಿ ಮಾಡಲು 2 ಮಿಲಿಲೀಟರ್ ಪ್ರೊಫೆನೋಫಾಸ್ ಮತ್ತು ಅಥವಾ 1 ಗ್ರಾಂ ಥಯೋಡಿಕಾರ್ಬ್ W75WP ಅಥವಾ 0.5 ಮಿಲಿಲೀಟರ್ ಲ್ಯಾಂಡಾ ಸೈಲೋತ್ರಿನ್ 5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಹಿಂಗಾರಿ ಜೋಳ ಬಿತ್ತನೆಯಾದ 20-25 ದಿನದ ಹಿಂಗಾರಿ ಜೋಳದ ಬೆಳೆಯಲ್ಲಿ ಅಂತರ ಬೇಸಾಯ ಕೈಗೊಳ್ಳಬೇಕು. ಇದರಿಂದ ಕಳೆ ನಿಯಂತ್ರಣದ ಜೊತೆಗೆ ತೇವಾಂಶ ಸಂರಕ್ಷಣೆಯಾಗುತ್ತದೆ. 12-15 ದಿನಗಳ ಬಳಿಕ ಪುನರಾವರ್ತಿಸಬೇಕು. ಜೋಳದಲ್ಲಿ ಸುಳಿನೊಣದ ಹತೋಟಿಗೆ 2 ಮಿಲಿಲೀಟರ್ ಪ್ರೊಫೆನೋಪಾಸ್ 50 EC ಅಥವಾ 2 ಮಿಲಿಲೀಟರ್ ಕ್ಲೋರೋಫೈರಿಪಾಸ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಬಿತ್ತಿದ 12-15

ಪ್ರಾಣ ಸೌಗ್ನ ಊಣ ವೈ ಪಂಚವಾಯುರ್ನ ವಾ ಸಪ್ತ ಧಾತುರ್ನ ವಾ ಪಂಚ ಕೋಶ ನವ ಪಾಣಿ ಪಾದ ನಚೋಪಷ್ಟ ಪಾಯು ಚಿದಾನಂದ ರೂಪ ಶಿವೋಂ ಶಿವೋ ಚಿದಾನಂದ ರೂಪ ಶಿವೋಂ ಶಿವೋ